ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೃಷಿಕ ಮತ್ತು ಆಶುಕವಿ ಮಲವಳ್ಳಿ ಯಲ್ಲಾಪುರದ ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೊಂದಿಗೆ ಇದೀಗ ಸಂದರ್ಶನ. ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ಕಾರ. ಮೂಲತಃ ನೀವು ಕೃಷಿಕರು ಜೊತೆಗೆ ಆಶುಕವಿತ್ವವನ್ನು ಕೂಡ ಇಟ್ಟುಕೊಂಡಂತವರು, ಏನು ಇದು ಆಶುಕವಿತ್ವ ಅಂದ್ರೆ? ಆಶುಕವಿತ್ವ ಅಂದ್ರೆ ಈಗ ಜನರೇ ಗುರುತಿಸಿದ್ದು, ನಾನು ಯಾವ್ದಿರೋ ಕುರಿತಾಗೂ ಕವನ ರಚನೆ ಮಾಡ್ತೆ ಅಂತ ಕಂಡು ಬಂದಾಗ ಜನರೇ ಗುರುತಿಸಿದ್ದು. ಊರಲ್ಲಿ ಒಬ್ರು ತೀರ್ಕೊಂಡ್ರಪ್ಪ, ಈಗೊಂದು 10-15 ವರ್ಷ ಈಚೆಗೆ ಯಾರಿಗೂ ನಾನು ಯಾರು ತೀರ್ ಹೋದ್ರು ಊರಲ್ಲಿ ಬರೆಯುವುದಿಲ್ಲಾಗಿತ್ತು. ಈ ಶ್ರದ್ಧಾಂಜಲಿ ಇರಲಿ ಅಥವಾ ಯಾವ್ದಾದ್ರು ಒಂದು ನೆನಪಿನ ಒಂದು ಇದು ಓಂ ಶಾಂತಿ ಅಂತ ಹೇಳ್ತಾರಲ್ಲ, ಹಾಗಿದ್ದು ಯಾವುದು ಬರೆಯುವುದಿಲ್ಲಾಗಿತ್ತು. ನಾನು ಹೀಗೆ ಕೈ ಮುಗಿದು ಕಲಿಸ್ತಿದ್ದೆ. ಕಡೆಗೆ ಒಬ್ಬರಿಗೆ ಒತ್ತಾಯಪೂರ್ವಕವಾಗಿ ಬರೀಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಒಂದು 10-12 ಚರಣದ್ದು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ನಾನು ರಚನೆ ಮಾಡಿದೆ. ಅದು ಬೇರೆಯವ್ರು ಹಾಡಿದ್ರು. ಆಗಿಂದಲೂ ಈಗ 10 ವರ್ಷ ಕಳೆದು ಹೋಯ್ತು, ಮತ್ತೆ 10-12 ವರ್ಷ ಕಳೆದು ಹೋಯ್ತು. ಆಗಿಂದಲೂ ಊರಲ್ಲಿ ಸಾಮಾನ್ಯ ಒಳ್ಳೊಳ್ಳೆ ವ್ಯಕ್ತಿಗಳು ಯಾರು ಸತ್ತರೆ, ಕಷ್ಟವಾನಿಗಳು, ಯಾವುದಾದ್ರೂ ಒಂದು ಹೆಸರು ಗಳಿಸಿ ಸತ್ತಂಥವರು, ಗೌರವಾನ್ವಿತ ವ್ಯಕ್ತಿಗಳು ಇಂಥವ್ರು ಸತ್ತರೆ ಅವ್ರ ಬಗ್ಗೆ ಒಂದು ಏನಾದರೂ ಒಂದು 4 ಸಾಲ ಆದರೂ ಬರೆಯಪ್ಪ ಅಂತ ಒತ್ತಾಯ ಬರೀತೆ ನಾನು. ಅವರಿಗೆ ಒಂದು ಆಧಾರ ಪೂರ್ವಕವಾಗಿ ಅವರ ಒಂದು ಹಿನ್ನೆಲೆ ಏನಾದರೂ ಸ್ವಲ್ಪ ತಗೊಂಡು ಬರೀತೆ ಅವರಿಗೆ ಸಂಬಂಧಪಟ್ಟು. ಹಾಗೆ ಅದೊಂದಾಯಿತು. ಇನ್ನು ಮೊದಲಿನಿಂದು ನಾನು ಸಾಮಾನ್ಯ 6ನೇ ಮುಗಿಸಿ 75ನೇ ಇಸ್ವಿನ ಮುಗಿದು ಹೋಗದೆ ಮನೆಯಲ್ಲಿ ಬರ್ತಾನ, ತುಂಬ ಜನ ಇದ್ರು ಅಣ್ಣ ತಮ್ಮಂದಿರಲ್ಲವ, ಅಪ್ಪನಿ ಬರ್ತಾನ. ಆನಂತರ ದನ ಕರುಗಳು ಸಾಕಷ್ಟು ಇದ್ದಿದ್ವು, ದನ ಕರುಗಳನ್ನೆಲ್ಲ ನಾನು ಸಂರಕ್ಷಣೆ ಮಾಡುವುದು, ಗುಡ್ಗಾಡಿ ತಗೊಂಡು ಹೋಗಿ ನಾನು ಅಥವಾ ನಮ್ಮ ಅಣ್ಣ ಯಾರು ಮತ್ತೊಂದು 4 ಮಂದಿ ಅಣ್ಣಂದಿರು ಮನೇಲಿ ದುಡಿಯುವುದು. ಅದು ಒಂದು ನಿರಂತರವಾಗಿ ನನ್ನ ಪಾಲಿಗೆ ಸುಮಾರು ಒಂದು 8 ವರ್ಷ ಪ್ರಾಪ್ತಿಯಾಯಿತು. 8 ವರ್ಷ ಆಚೆಗೀಚೆ ಹೋಗಲಿಲ್ಲ. ಮನೆಯಲ್ಲಿ ಒಂದು ದನ ಕಾಯಂ ಇದ್ದ ಅಂತಾದರೆ ನಮಗಲ್ಲಿ ಆಚೆಗೀಚೆ ಒಂದು ಕಾರ್ಯಕ್ರಮಕ್ಕೂ ಎಲ್ಲಾದರೂ ಒಂದು ನೆಂಟರಿಷ್ಟರ ಮನೆಗೂ ಹೋಗಲಿಕ್ಕೆ ಅಷ್ಟು ಬಂಧನ. ನಮ್ಮ ಅಪ್ಪನು ಸ್ವಲ್ಪ ಬಿಗಿ ಇದ್ದಿದ್ರು, ಮಾಡ್ತಾ ಉಳಿದೆ. ಬರ ಕಲಿಯುವಾಗ ನನಗೊಂಥರ ತಾತ್ಸಾರ ಆಯಿತು. ಆಗ ಯಾವುದೊಂದು ಸರಿಯಾದ ವ್ಯವಸ್ಥೆ ಇಲ್ಲ, ದೂರ ನಡ್ಕೊಂಡು ಬರಬೇಕಾಗಿತ್ತು. 3ನೇತೆ ಶಾಲೆ 4ನೇತೆವರೆಗೆ ನಮ್ಮ ಬೆಂದೂಳಲ್ಲಿತ್ತು. ಆ ನಂತರ 7ನೇತೆವರೆಗೆ ಇಲ್ಲಿ ಮಲವಳ್ಳಿ. ಈಗೆಲ್ಲ ರೋಡ್ ಆಗದೆ ಮಾರಿ ಮನೆ ಆಗದೆ ಆಗಿಲ್ಲ, ದೊಡ್ಡ ಅರಣ್ಯ. ಒಬ್ಬನೇ ನಡ್ಕೊಂಡು ಬರಬೇಕಾಗಿತ್ತು. ಸ್ವಲ್ಪ ಬೇಸರ ಆಯಿತು ನನಗೆ, ಶಾಲೆ ಬಿಟ್ಟೆ. ಕಲೀಲಿಕ್ಕೆ ಮುಂಚೆ ಇಲ್ಲ, ನಪಾಸು ಆದೆ 5ನೇ ಎತ್ತಲ್ಲಿ. ಒತ್ತಾಯಿದ್ದೀನಿ ಮತ್ತು 5ನೇ ಎತ್ತೆ ಕುಂತು 6ನೇ ಎತ್ತಲ್ಲಿ ಆಗ ಪಾಸ್ ಆದೆ. ಆ ನಂತರ ಶಾಲೆ ಕಲಿಬೇಕು ಹೇಳಿ ಮನಸ್ಸಿಗೆ ನನಗಿಲ್ಲ, ಅಪ್ಪನಿಗೆ ಕಳಿಸ್ಬೇಕು ಅಂತ ಇದ್ದಿತ್ತು, ನನಗೆ ಮನಸ್ಸಿಲ್ಲ. ತಾನು ಶಾಲೆ ಕಳಿಸ್ತಿದ್ದೆ, ಈ ಬಾಕಿ ಮೊದಲನೇ ಹುಡುಗರಿಗೆಲ್ಲ ಕಳಿಸ್ಲಿಕ್ಕೆ ಆಗಲಿಲ್ಲ ಬಡತನದಿಂದ. ಇವನಿಗೆ ಲಾಸ್ಟ್ ಹುಡುಗ, ಸಣ್ಣ ವಯಸ್ಸು, ಮನೇಲಿ ದುಡಿಲಿಕ್ಕೆ ಆಗುದಿಲ್ಲ. ಶಾಲೆ ಕಳಿಸ್ತಿದ್ದೆ, ಶಾಲೆ ಹೋಗಲಿಲ್ಲ ಅಳುವಂಥ ಕಾರಣಕ್ಕೆ ದನ ಕರುಗಳು ರಾಶಿ ಇದ್ದಿದ್ದು ಜಾನುವಾರುಗಳು, ಅವರನ್ನು ಬಿಟ್ಕೊಂಡು ಹೋಗು ಅಂತ ಆರ್ಡರ್ ಮಾಡಿಬಿಟ್ರು. ಆಯಿತು ಅಂತ ಅದೇ ಮಾಡ್ತಾ ಒಂದು 8 ವರ್ಷ ಕಳೆದೆ. ಆಗ ಒಂದು ಓದೋದು ಹವ್ಯಾಸ ಮನೆಯಲ್ಲೂ ಇದ್ದಿತ್ತು ಕೆಲವೊಂದಿಷ್ಟು ಪುಸ್ತಕಗಳು. ಕಡೆಗೆ ಅಲ್ಲಿ ಅವರ ಇವರ ಹತ್ರ ತಗೊಂಡು ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಈಗೆಲ್ಲ ಕಥೆ ಪುರಾಣಗಳು, ಕುಮಾರವ್ಯಾಸ ಭಾರತ, ಕುವೆಂಪುದು ಅದು ಇದು ಸಣ್ಣ ಪುಟ್ಟ ಪದ್ಯದ ಪುಸ್ತಕಗಳು ಇವನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಾನು ಬೇಸರ ಕಳೀಲಿಕ್ಕೆ ಗುಡ್ಗಾಡಿನಲ್ಲಿ ದನ ಮೇಯಿಸುವಾಗ ಇಡೀ ದಿವಸವೂ ಇರಬೇಕು, ಬುತ್ತಿ ಕಟ್ಕೊಂಡು ಹೋಗಬೇಕು. ಆಗ ಅದೊಂದು ಹವ್ಯಾಸ ಇಟ್ಕೊಂಡೆ. ಬೇಸಿಗೆಯಲ್ಲಿ ನಮ್ಮಲ್ಲಿ ಈಗೆಲ್ಲ ನಮ್ಮ ಅಣ್ಣ ತಮ್ಮಂದಿರಷ್ಟು ನಾವು ತೋಟ ಹಾಕಿದ್ದೇವೆ. ಆಗೆಲ್ಲ 8 ಎಕರೆ ಆಸ್ತಿ ಗದ್ದೆನೇ. ಆ ಗದ್ದೆ ಬೆಳೆ ಬರುವ ಟೈಮ್ನಲ್ಲಿ ಮಾಳ ಕಟ್ಕೊಂಡು ಕಾಯುವುದು, ಆಗ ರಾತ್ರಿ ಮಾಳಕ್ಕೆ ಹೋಗುದು, ಚಿಮ್ಣಿ ದೀಪ ಇಟ್ಕೊಂಡು ರಾತ್ರಿ 12 ಗಂಟೆವರೆಗೂ ಓದ್ತಾ ಇರ್ತಿದ್ದೆ. ಅದೊಂದು ಹವ್ಯಾಸ. ಒಂದೊಂದು ದಿವಸ ಸ್ವಲ್ಪ ಆಯಾಸ ಆಯಿತು ಅಂತಾರೆ, ಆದರೆ ಮಲಗಿ ರಾತ್ರಿ 2-3 ಗಂಟೆ ಎಚ್ಚರ ಆಗುದು. ಎಚ್ಚರ ಆದ ಕೂಡಲೇ ಮತ್ತೆ ಬೆಳಗುವವರೆಗೆ ಪುಸ್ತಕ ಇಟ್ಕೊಂಡು ಓದುದು. ಇದೆಲ್ಲ ಒಂದು ಹವ್ಯಾಸ ಇಟ್ಕೊಂಡಿದ್ದೆ ಮನೆಯಲ್ಲಿ. ಆಗ ಯಾರೂ ನನ್ನ ಸಂಗಡ ಜೊತೆಗೆ ಬರಲಿಲ್ಲ, ನಾನು ಒಂದು ಅಣ್ಣ ಮತ್ತೊಂದು ಅಣ್ಣ ಈಗ ಇದ್ದರು, ಅವರಿಬ್ಬರು ನಮ್ಮ ಬಗ್ಗೆ ಸಣ್ಣ ವಯಸ್ಸಿನವರು. ಮನೇಲಿ ಸಾಯಂಕಾಲ ಕೆಲಸ ಬಿಟ್ಟು ಬಂದದ್ದು ದೇವ್ರ ಹತ್ರ ಕೂತ್ಕೊಂಡು ಭಜನೆ ಮಾಡೋದು. ಪುರಂದ್ರದಾಸದ್ದು ಕನಕದಾಸದ್ದೆಲ್ಲ ಪಟ್ಟಿ ಇದ್ದಿತ್ತು, ಭಜನೆ ಪುಸ್ತಕ ನಮ್ಮ ಈ ಕುಮಟಾ ಹೊನ್ನವರ ಕಡೆ ಬಟ್ಟಗಳು ತಂದು ಕೊಡ್ತಿದ್ರು. ಆ ಪೇಟೆ ಪಟ್ಟಣಕ್ಕೆ ಹೋದವರಲ್ಲ, ಆ ಭಜನೆ ಪುಸ್ತಕ ಎಲ್ಲ ಇಟ್ಕೊಂಡು ಭಜನೆ ಹಾಡೋದು. ನಮ್ಮ ತಿಳಿದು ದಾಟಿಲಿ ಏನು ದಾಟಿ ಸ್ವರ ಎಲ್ಲ ಯಾವುದೂ ಇಲ್ಲ. ಹಾಗೆ ಹಾಗೆ ಹಾಗೆ ಈಗ ನನಗೆ ಒಂದೊಂದು ಸಣ್ಣ ಪುಟ್ಟ ಕವನ ರಚನೆ ಮಾಡಲಿಕ್ಕೆ ನನಗೆ ಇದಾಗಿದ್ದು ಬಿಟ್ಟರೆ ಯಾರು ನನಗೆ ಪೂರಕವಾಗಿ ಯಾರು ಹಿನ್ನೆಲೆ ಇಲ್ಲ. ನಮ್ಮ ಮನೆ ತಂದಲ್ಲಿ ಯಾರು ಕವನ ಮತ್ತೊಂದು ಒಂದು ಯಕ್ಷಗಾನ ಕಲಾವಿದ್ರು ಸಹಿತ ಇಲ್ಲ. ನಮ್ಮ ತಾಯಿಗೆ ಯಕ್ಷಗಾನ ಎಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದ್ರು, ಅದೆಲ್ಲ ತುಂಬಾ ಪ್ರಿಯ ಯಕ್ಷಗಾನ ಹರಿಕತೆ. ನಿಮ್ಮ ಭದ್ರಗಿರಿ ಅಚ್ಯುತಾಸರ ಎರಡು ಮೂರು ಬಾರಿ ಬಂದಿದ್ರು ಇಲ್ಲಿ ಯಲ್ಲಾಪುರದ ಕಡೆಗೆ. ಸ್ವಲ್ಪ ನನಗೆ ಸುಮಾರೊಂದು 15-20 ವರ್ಷ ಮದುವೆ ಆಗಲಿಲ್ಲ. ಆಗೆಲ್ಲ ಯಲ್ಲಾಪುರದಲ್ಲಿ ಅಮ್ಮನವರು ಜಾತ್ರೆ ಆಗ್ತದೆ, ಮಾರಿಕಂಬ ಜಾತ್ರೆ. ಆ ಜಾತ್ರೆಯಲ್ಲಿ ನವರಾತ್ರಿಯಲ್ಲಿ ಎಲ್ಲ ಬರ್ತಾರೆ ಭದ್ರಗಿರಿಯವರು. ಅವರು ನಿಮ್ಮ ದಕ್ಷಿಣ ಕನ್ನಡದ ಭಾಳ ಮಂದಿ ಬರ್ತಿದ್ರು, ಹರಿದಾಸರು. ಅವರೆಲ್ಲ ಬಂದರು ಎಲ್ಲರೂ ಒಮ್ಮೆ ಅದು ಹೋಗಿ ಅಲ್ಲಿ ನೋಡುವಂಥ ಚಟ ನನಗೂ ಇದ್ದಿತ್ತು, ನಮ್ಮ ಅಪ್ಪನಿಗೂ ಇದ್ದಿತ್ತು. ಹೋಗಿ ಬಂದು ಮಾಡ್ತಿದ್ದೆ. ಹೀಗೆ ಯಕ್ಷಗಾನ ಆದರೆ ನಮ್ಮ ಅಪ್ಪ ಸಾಮಾನ್ಯ ಬಿಡುವುದಿಲ್ಲಾಗಿತ್ತು. ನಾವು ಹೋಗೋದಾಗಿತ್ತು ಅಂಕೋಲ, ಇಲ್ಲಿ ಯಲ್ಲಾಪುರ, ಇಲ್ಲಿ ರಾಮನಗುಳ, ಮತ್ತೆ ಎಲ್ಲಾದರೂ ಹಿಂಗೆ ಆಸುಪಾಸ ನಮ್ಮ ನೆರೆಹೊರೆ ಹಳ್ಳಿಲಿ ಎಲ್ಲಾದರೂ ಹೋಗೋದೇ ಆಗಿತ್ತು. ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೇ, ನೀವು ಮನೆಯಲ್ಲಿರುವಂತಹ ದನಗಳನ್ನು ಗುಡ್ಡಕ್ಕೆ ಬಿಟ್ಟು ಸಮಯ ಕಳೆಯುವುದಕ್ಕಾಗಿ ಈ ಕವನ ಕಟ್ಟುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರಿ. ಇದಕ್ಕೆ ಒಂದು ಪೂರಕವಾದಂತಹ ಓದು ಮನೆಯಲ್ಲಿ ಸಾಕ್ತಾ ಇತ್ತೋ ಹೇಗಿದು? ಮನೆಯಲ್ಲಿ ವಿಶೇಷ ನಾನು ಓದಲಿಲ್ಲ, ಗುಡ್ಡಗಾಡಿನ ದನ ತಗೊಂಡು ಹೋಗ್ತಾ ಇದ್ದಿದ್ದೆ. ಮಳೆಗಾಲ ಆದರೂ ಬಿಡುವುದಿಲ್ಲಾಗಿತ್ತು, ಕಂಬಳಿ ಕೊಪ್ಪೆ ಒಳಗೆ ಹಾಕೊಂಡು ಹೋಗುದಯ್ಯ. ಕಡೆಗೆ ಮಳೆ ಕೈಯಾಗಿ ಪುಸ್ತಕ ನಮ್ಮ ಮಾಳದಲ್ಲೇ ಒಂದು ಕೈ ಚೀಲದಲ್ಲಿ ಹಾಕಿಟ್ಕೊಳ್ಳೋದಾಗಿತ್ತು. ಅದು ನಿರಂತರವಾಗಿ ಸಾಕ್ತಾ ಇರ್ತಿತ್ತು. ಆಗ ಕಡೆಗೆ ಮಧ್ಯಂತರದಲ್ಲಿ ಬೇರೆ ಬೇರೆ ಮದುವೆ ಆಯಿತು, ಬೇರೆ ಬೇರೆ ಒಂದು ಸಂಸಾರಕ್ಕೆ ಬಿದ್ದ ಮೇಲೆ ಒಂದು 20 ವರ್ಷ ಓದುವಿಕೆಯೇ ಇಲ್ಲ, ನಂದು ಓದುವಿಕೆ ಇಲ್ಲ, ಸ್ಥಗಿತಗೊಂಡೋಯ್ತು ಬೇರೆ ಬೇರೆ ಕಾರಣದಿಂದ. ಹಾಂ, ಆದರೆ ನಿಮ್ಮ ಶ್ರೀಮತಿಯವರಿಗೂ ಕೂಡ ಈ ಕವನ ಕಟ್ಟುವಂಥದ್ದು ಕೇಳುವಂಥದ್ದು ಆಸಕ್ತಿ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಯಾವುದೂ ಇಲ್ಲ ಇಲ್ಲ, ಅವಳ ಸಹಾಯವೂ ಇಲ್ಲ ನನಗೆ, ಇಲ್ಲ ಯಾವ ಆಸಕ್ತಿಯೂ ಇಲ್ಲ. ಇದ್ರ ಬಗ್ಗೆ ಇದು ಬೇಡ ಅಂತ ಹೇಳುದಿಲ್ಲ ಅವರು? ಬೇಡ ಅಂತ ಹೇಳಲಿಲ್ಲ, ನನಗೆ ಯಾರು ಬೇಡ ಅಂತ ಹೇಳಿದ್ರು ನಾನು ಕೇಳಲಿಲ್ಲ. ಸರಿ, ಈಗ ಸ್ವಲ್ಪ ಕೃಷಿಯ ಬಗ್ಗೆ ಮಾತನಾಡುವ, ಆಮೇಲೆ ಕವನದ ಬಗ್ಗೆ ಮಾತನಾಡುವ. ಕೃಷಿಯ ಬಗ್ಗೆ ಹೇಳಿ, ಈಗ ನಿಮ್ಮ ಊರಲ್ಲಿ ವಿಶೇಷವಾಗಿ ಈ ಮಲವಳ್ಳಿ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಕೃಷಿ ಆಗ್ತದೆ, ಕಾಡು ಪ್ರಾಣಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ, ಈ ಬಗ್ಗೆ ಹೇಳಿ. ಕಾಡು ಪ್ರಾಣಿಗಳ ಹಾವಳಿ ಈಗ ಒಂದು ಸುಮಾರು 35-40 ವರ್ಷದ ಹಿಂದೆ ತುಂಬಾ ಕಾಡು ಪ್ರಾಣಿಗಳು ಇದ್ದಿದ್ವು. ಏನೇನು ಇರ್ತಿದ್ವು? ಹಂದಿ, ಮತ್ತೆ ಈ ಕಾಡಮಂಗ, ಬಿಳಿ ಮಂಗ, ಕರಿ ಮಂಗ ಅಂತ ಹೇಳ್ತೇವೆ. ಅವು ಬಿಳಿ ಮಂಗ ಗದ್ದೆಗೆ, ಕಬ್ಬಿಗೆ, ಕರಿ ಮಂಗ ಬಾಳೆಕೊನೆ ತಿನ್ಲಿಕ್ಕಷ್ಟೇ. ಹಾಗೆ ವಿಶೇಷವಾಗಿ ಯಾವುದು ಮತ್ತೆ ತರಕಾರಿ ಗಿರ್ಕಾರಿ ನಾವು ಯಾವ್ದು ಮಾಡು ಮುಟ್ಟುವುದಿಲ್ಲಾಗಿತ್ತು. ಈಗೆಲ್ಲದು ತಿಂತವೆ, ಬಿಳಿ ಮಂಗ, ಕರಿ ಮಂಗ, ಮತ್ತು ಕಾಡು ಹಂದಿ, ಈ ಮುಳ್ಳು ಹಂದಿ ಅಂತ ಹೇಳ್ತೇವೆ, ಮುಳ್ಳು ಹಂದಿ, ಮತ್ತೆ ಕಾಡಬೇಕು ಕಬ್ಬೇಕು ಅಂತ ಹೇಳ್ತೇವೆ. ಅವು ಮೂರು ಬಾಧೆ ತುಂಬ ಇದ್ದಿತ್ತು ಮೊದಲು. ಕಡೆಗೆಲ್ಲ ಆಗಿ ಫಾರೆಸ್ಟ್ ಖಾತೆ ಕಟ್ಟಳ್ಳಿ ಅಲ್ಲ, ಎಲ್ಲರೂ ಕೋವಿ ಹಿಡ್ಕೊಂಡು ಹಗಲು ರಾತ್ರಿ ಶಿಕಾರಿ ಮಾಡ್ತಾಯಿದ್ರು. ಅದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಾಶ ಆದವು. ಕಡೆಗೆ ಈಗ ಕೆಲವೊಂದಿಷ್ಟು ಈಗ ಭದ್ರತೆ ಆಗದೆ ಫಾರೆಸ್ಟ್ ಖಾತೆ, ಇದರಿಂದ ಏನವು ಕಾಡು ಪ್ರಾಣಿಗಳು ಸ್ವಲ್ಪ ಕಮ್ಮಿನೇ. ಈಗ ಕಮ್ಮಿನೇ, ಈಗೆಲ್ಲ ವ್ಯವಸ್ಥೆ ಆಗದೆ ಎಲ್ಲ ಅವರವ್ರ ಕಂಪೌಂಡಿಗೆ ಬೇಲಿ, ಐಬೆಕ್ಸು, ಕಟ್ಟೆ ಭದ್ರತೆ ಮಾಡಿಕೊಂಡಿದ್ರು. ಹಾಗಾಗಿ ಕಾಡು ಪ್ರಾಣಿಗಳು ಅಷ್ಟು ಕಾಣೋದಿಲ್ಲ ಅಷ್ಟೇ. ಆಗ ನಾವು ಹಗಲು ರಾತ್ರಿ ಎಲ್ಲ ಪಾಳಿ ಇಟ್ಕೊಂಡು ಗದ್ದೆ ಹಾ ಕಾಯುವುದೇ ಆಗಿತ್ತು, ಅರ್ಧ ರಾತ್ರಿ ಒಬ್ಬ ಅರ್ಧ ರಾತ್ರಿ. ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಏನೇನು ಮಾಡ್ತೀರಿ? ಕೃಷಿ ನಮ್ಮದು ಮೊದಲಿಂದು ತೆಂಗು. ಮೊದಲು ಈಗ ಒಂದು 40 ವರ್ಷದ ಹಿಂದೆ ನಾವೆಲ್ಲ ಒಟ್ಟುಗೂಡಿ ಕಬ್ಬು ಎಲ್ಲ ಮಾಡ್ತಿದ್ವಿ. ಪ್ರಾಯ ಇದ್ದಿತ್ತು ಅಪ್ಪನಿಗೂವ ಹಳ್ಳಿದೆಲ್ಲ, ಅದೆಲ್ಲ ಹೋಯ್ತು. ಈಗ ಏನೂ ಇಲ್ಲ. ಈಗ ತೆಂಗು, ಅಡಿಕೆ, ಕಾಳುಮೆಣಸು ವಿಶೇಷ ಅಲ್ಲ. ಈ ವಿಘ್ನೇಶ್ವರ ಭಟ್ರ ಹಂಗೆ ಕೃಷಿಯಲ್ಲಿ ಮುಂದೆ ಬಂದವರು, ಅದೇ ಅವರು ರಾಜಮಠದಲ್ಲಿ ಬಂದವರು. ಆ ನಮ್ಮನೆ ಯಾರೂ ಬರಲಿಲ್ಲ. ನಾವು ಅದರಲ್ಲೂ ಇದ್ದದ್ರಲ್ಲಿ ನಾವೆಲ್ಲ ಸ್ವಲ್ಪ ಕೃಷಿಯಲ್ಲಿ ಸ್ವಲ್ಪ ಹಿಂದೆ ಮಾಡ್ತೇವೆ. ಗದ್ದೆ ಇಲ್ಲ ಈಗ, ಕಬ್ಬಿಲ್ಲ, ಅಡಿಕೆ, ತೆಂಗು, ಕಾಳುಮೆಣಸು. ಕಾಳುಮೆಣಸು ಅಷ್ಟೇ ನಮ್ಮ ಖರ್ಚಿ ಪೂರ್ತಿ ಒಂದು ಎಲ್ಲಿ ಒಂದೊಂದು ವರ್ಷ ಆದಂಗೆ. ಅದು ಇವರು ಹಾಗೆಲ್ಲ ನಾವು ವ್ಯವಸ್ಥಿತ ಮಾಡುವುದಿಲ್ಲ. ಆದರೆ ಆಯಿತು, ಹೋದ್ರೆ ಹೋಯ್ತು, ಕಟ್ಟೆ ಬಂದು ಹೋಗ್ತದೆ. ಮೊದಲೆಲ್ಲ ನಮ್ಮ ಮನೇಲಿ ಒಂದು 50-60 ಕೆಜಿ ಕಾಳುಮೆಣಸು ಆಗ್ತಿತ್ತು, ಈಗ ಅಷ್ಟೇ ಒಂದು 15-20 ಕೆಜಿ ಕಾಳುಮೆಣಸು. ಅದರಲ್ಲಿ ನಮ್ಮ ಅಣ್ಣ ತಮ್ಮಂದ್ರಲ್ಲೂ ಮಾಡೋರು ಇದ್ರು ಸ್ವಲ್ಪ. ಇದೆ ಈ ವಿಘ್ನೇಶ್ವರ ಭಟ್ರ ಟೈಪೇಯ ಅಷ್ಟು ಪೂರ್ತಿ ಅಲ್ಲ. ನಮ್ಮ ಅಣ್ಣ ಒಬ್ಬ ಇದ್ದ ಗಣೇಶ ಹಬ್ಬಾರ ಅಂತ, ಅವರೆಲ್ಲ ಭಾರಿ ಒಂದು ಮುತುವರ್ಜಿ ವಹಿಸ್ಕೊಂಡು ಮಾಡ್ತಾರೆ. ಹೌದು, ಈಗ ಮಳೆಯಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನು ನೋಡ್ತೀವಿ. ಈಗ ಈ ವರ್ಷದ ಮಳೆ ಸ್ವಲ್ಪ ಜಾಸ್ತಿಯೇ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಿಮ್ಮ ಕೃಷಿಗೆ ಯಾವ ರೀತಿ ತೊಂದರೆ ಆಗಿದೆ? ಹೌದು, ಮಳೆ ಬಂದಾಗ ಅದು ಸ್ವಲ್ಪ ಕೃಷಿ ಅಡಿಕೆ ಕೊಳೆ ಜಾಸ್ತಿ ಬರ್ತದೆ, ರೋಗ ತೋಟದಲ್ಲಿ. ವಿಘ್ನೇಶ್ವರ ಭಟ್ರು ಹೇಳಿದಾಗೆ ಯಾವ ಮಣ್ಣಿನ ಗುಣ ಸ್ವಲ್ಪ ನಂಜಿನ ಪ್ರಕೃತಿಯ ಮಣ್ಣಿನ ನೆಲಕ್ಕೆ ಅಡಿಕೆ ಇಳುವರಿ ಕಮ್ಮಿ, ಕೊಳೆ ಬರ್ತದೆ. ಕೊಳೆ ನಾವು ಔಷಧಿ ಹೊಡಿತೇವೆ, ಅದು ಪ್ರಯೋಜನ ಬರುವುದಿಲ್ಲ. ಮಳೆ ಜಾಸ್ತಿ ಇದ್ರೆ ಔಷಧಿ ಅಂತ ಆಗುದಿಲ್ಲ. ಸ್ವಲ್ಪ ಹೊಳು ಬಿದ್ದರೆ ಕೊಳೆ ಮದ್ದು ಔಷಧಿ ಹೊಡೆದ್ರೆ ಇದಾಗ್ತದೆ. ಆ ಮಳೆಯಲ್ಲಿ ಹೊಡೆದೇವೆ ನಾವು ಅಂತ ನಾವು ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದು ಏನು ಪ್ರಯೋಜನ ಆಗುದಿಲ್ಲ. ಹಾಗಾಗಿ ಈ ವರ್ಷ ಕೊಳೆ ಬಂದು ಎಲ್ಲರಿಗೂ ಸಾಮಾನ್ಯ ತೊಂದರೆ ಆಗದೆ ಮಳೆಯ ಒಂದು ಪ್ರಭಾವದಿಂದ ಎಲ್ಲ ಕಡೆಗೂ ಜಾಸ್ತಿ ಕೊಳೆ ಬಂದಿದೆ. ಸರಿ, ಈಗ ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೀಗ ಕೃಷಿಯನ್ನು ಬಿಟ್ಟು ನಾವು ಸ್ವಲ್ಪ ಈ ಒಂದು ಸ್ವರಚಿತ ಕವನ, ಒಂದು ಆಶು ಕವನ, ಇದರ ಬಗ್ಗೆ ಬರುವ. ನೀವು ಕಾಡಿನಲ್ಲಿ ಹೋಗುವಾಗ ಒಂದಷ್ಟು ಮಂಗಗಳನ್ನ ಕಾಣ್ತೀರಿ ಅಥವಾ ಕಾಡು ಹಂದಿಯನ್ನ ಕಾಣ್ತೀರಿ, ನಿಮ್ಮ ತೋಟಕ್ಕೂ ಕೂಡ ಬಂದಿರಬಹುದು. ಈ ಕಾಡು ಪ್ರಾಣಿಗಳ ಬಗ್ಗೆ ಒಂದು ಕವನವನ್ನ ರಚಿಸಬಹುದಾ? ಕಾಡು ಪ್ರಾಣಿಗಳ ಬಗ್ಗೆ ರಚಿಸಬಹುದು. ಎಲ್ಲಿ ನೋಡಿದರಲ್ಲಿ ಮೂಕ ಪ್ರಾಣಿಯ ದಂಡು, ನಡೆದಾಡಿಕೊಳ್ಳಲು ಸಾಧ್ಯವಿಲ್ಲದಷ್ಟು. ಎಲ್ಲಿ ನೋಡಿದರಲ್ಲಿ ಮೂಕ ಪ್ರಾಣಿಯ ದಂಡು, ನಡೆದಾಡಿಕೊಳ್ಳಲು ಸಾಧ್ಯವಿಲ್ಲದಷ್ಟು. ಇಲ್ಲ ಆಗಿದ್ದಿತ್ತು ಈಗಿಲ್ಲ, ಇಲ್ಲ ಆಗಿದ್ದಿತ್ತು ಈಗಿಲ್ಲ. ಆದರೂ ಒಂದಿಷ್ಟು, ಆದರೂ ಒಂದಿಷ್ಟು, ಹೀಗೆ ರಚಿಸಲಿಕ್ಕೆ ಆಗ್ತದೆ. ಹೌದೌದು, ಈಗ ನೀವು ಬರ್ತೀರಿ ಅಂತ ಒಂದು ರಚನೆ ಮಾಡಿದ್ದೆ. ಬೇರೆ ಏನೆಲ್ಲ ರಚಿಸಬಹುದು, ಯಾವ ಸಂದರ್ಭಗಳಲ್ಲಿ ಯಾವ ಯಾವ ವಸ್ತುಗಳನ್ನ ನೋಡಿಕೊಂಡು ಅಥವಾ ಯಾವುದೋ ಒಂದು ಘಟನೆಯನ್ನು ನೋಡಿಕೊಂಡು ನೀವು ಕವನವನ್ನು ರಚಿಸಬಹುದು? ಹೇಗೆ ಇದು ರಚಿಸಲಿಕ್ಕೆ ಆಗ್ತದೆ? ಈಗ ನಾವು ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ದುರಂತ ನಮ್ಮ ಕಣ್ಣಿಗೆ ಅದು ಕಂಡತ್ತು ಅಂತಾದ್ರೆ ಅದ್ರ ಕುರಿತೆ ಒಂದು ರಚನೆ ಮಾಡ್ಲಿಕ್ಕೆ ಆಗ್ತದೆ. ಭೀಕರವಾದ ಒಂದು ಅಪಘಾತ ಸಂಭವಿಸ್ತದೆ, ಹಾಗಿದ್ದೆಲ್ಲ ರಚಿಸ್ಲಿಕ್ಕೆ ಆಗ್ತದೆ. ರಚನೆ ಮಾಡಿದರೆ ಎಲ್ಲದೂ ಮಾಡ್ಲಿಕ್ಕೆ ಆಗ್ತದೆ. ನಾನು ಹಾಗೆಲ್ಲ ಮಾಡ್ತಾ ಇರುವುದಿಲ್ಲ ಅಷ್ಟೇ. ಕೆಲವು ಪ್ರಾತಿನಿಧಿಕವಾಗಿರುವಂತಹ ಒಂದು ಕವನವನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಇದು ಹೊಸ ವರ್ಷ ಬರೋದು ಯುಗಾದಿ, ಹೊಸ ವರ್ಷದ ಶುಭಾಶಯಗಳೊಂದಿಗೆ ಯುಗಚಕ್ರ. ಯುಗಚಕ್ರ ಪಥದಲ್ಲಿ ಜಗದ ಚಿತ್ರಾವಳಿಯು ಹಗಲಿರುಳು ಋತುಮಾಸ ಸಂವತ್ಸರ. ಯುಗಚಕ್ರ ಪಥದಲ್ಲಿ ಜಗದ ಚಿತ್ರಾವಳಿಯು ಹಗಲಿರುಳು ಋತುಮಾಸ ಸಂವತ್ಸರ. ಬಗೆ ಬಗೆಯ ಜಾತಿಗಳ ಸಸ್ಯ ತೋರಣ ಹಸಿರು ನೋಡಲದ್ಭುತವಾದ ಬಹುಸುಂದರ. ಬಗೆ ಬಗೆಯ ಜಾತಿಗಳ ಸಸ್ಯ ತೋರಣ ಹಸಿರು ನೋಡಲದ್ಭುತವಾದ ಬಹುಸುಂದರ. ಪ್ರಶಾಂತ ಪರಿಸರದಿ ಋತುರಾಜ ಬರುತಿಹನು ನೂತನದ ವತ್ಸರವ ಹಿಂಬಾಲಿಸಿ. ಪ್ರಶಾಂತ ಪರಿಸರದಿ ಋತುರಾಜ ಬರುತಿಹನು ನೂತನದ ವತ್ಸರವ ಹಿಂಬಾಲಿಸಿ. ಪಸರಿಸುವ ಪುಷ್ಪಗಳ ಪರಿಮಳವ ಮಾರುತನು ಹೊತ್ತೈದು ತರುತಿಹನು ಮುದದಿ ಸೂಸಿ. ಪಸರಿಸುವ ಪುಷ್ಪಗಳ ಪರಿಮಳವ ಮಾರುತನು ಹೊತ್ತೈದು ತರುತಿಹನು ಮುದದಿ ಸೂಸಿ. ಮಾವು ಬೇವಿನ ಚಿಗುರು ತೋರಣದ ಸಂಭ್ರಮವು ಎಲ್ಲೆಲ್ಲಿ ನೋಡಿದರೂ ರಮಣೀಯವು. ಮಾವು ಬೇವಿನ ಚಿಗುರು ತೋರಣದ ಸಂಭ್ರಮವು ಎಲ್ಲೆಲ್ಲಿ ನೋಡಿದರೂ ರಮಣೀಯವು. ಭಾವನೆಯು ಹೊಸತಾಗಿ ನೋವು ಮರೆಯಲಿ ಹಳೆಯ ಕೆಟ್ಟ ಯೋಚನೆ ಕಳೆದು ಸುವಿಚಾರವು. ಭಾವನೆಯು ಹೊಸತಾಗಿ ನೋವು ಮರೆಯಲಿ ಹಳೆಯ ಕೆಟ್ಟ ಯೋಚನೆ ಕಳೆದು ಸುವಿಚಾರವು. ಬರಲೆಂದು ಪ್ರಾರ್ಥಿಸುತ್ತ ಶುಭಯುಗಾದಿಯ ದಿವಸ ಹರುಷದಿಂದಲೇ ಬರುವ ಸಂವತ್ಸರ. ಬರಲೆಂದು ಪ್ರಾರ್ಥಿಸುತ್ತ ಶುಭಯುಗಾದಿಯ ದಿವಸ ಹರುಷದಿಂದಲೇ ಬರುವ ಸಂವತ್ಸರ. ಬರಮಾಡಿಕೊಳ್ಳುತ್ತಲೇ ಸ್ವಾಗತವ ಕೋರೋಣ ಜಗವ ಪೊರೆ ಎಂದೆನುತ ಶಿವಶಂಕರ. ಬರಮಾಡಿಕೊಳ್ಳುತ್ತಲೇ ಸ್ವಾಗತವ ಕೋರೋಣ ಜಗವ ಪೊರೆ ಎಂದೆನುತ ಶಿವಶಂಕರ. ಈ ಯುಗಾದಿ ಬಿಟ್ಟು ಬೇರೆ ಏನು ಹಾಡಿದೆ ಮತ್ತಿದೆ? ಹೇಳಿ. ಇದೊಂದು ಗಣಪತಿ. ನೆನೆಯುವೆ ಗಣವರ ನಿನ್ನಯ ನಾಮವ ಕಳೆಯೋ ಗುಣನಿಧಿ ಭವಭಯವ. ನೆನೆಯುವೆ ಗಣವರ ನಿನ್ನಯ ನಾಮವ ಕಳೆಯೋ ಗುಣನಿಧಿ ಭವಭಯವ. ನೆನೆಯುವ ಭಕ್ತಿ ಜ್ಞಾನವ ನರಿಯೇನು ಆದರೂ ಭಜಿಸುವೆ ತವ ಪದವ. ನೆನೆಯುವ ಭಕ್ತಿ ಜ್ಞಾನವ ನರಿಯೇನು ಆದರೂ ಭಜಿಸುವೆ ತವ ಪದವ. ಬಂದಿಹ ಈ ನರ ಜನ್ಮೋದ್ಧಾರಕ್ಕೆ ಚಂದದಿ ಗುರುವಿನ ಆಶ್ರಯವ. ಬಂದಿಹ ಈ ನರ ಜನ್ಮೋದ್ಧಾರಕ್ಕೆ ಚಂದದಿ ಗುರುವಿನ ಆಶ್ರಯವ. ಹೊಂದಿರಬೇಕೈ ಅದನಾ ಬೇಡುವೆ ಕರುಣಿಸಿ ಪೊರೆಯೋ ಗಣದೇವ. ಹೊಂದಿರಬೇಕೈ ಅದನಾ ಬೇಡುವೆ ಕರುಣಿಸಿ ಪೊರೆಯೋ ಗಣದೇವ. ಗುರುವಿಗೆ ಗುರುನಿ ನಿನ್ನಾರಾಧನೆ ಗಯ್ಯುತ ಗುರುಪದ ಪೂಜಿಸಲು. ಗುರುವಿಗೆ ಗುರುನಿ ನಿನ್ನಾರಾಧನೆ ಗಯ್ಯುತ ಗುರುಪದ ಪೂಜಿಸಲು. ಪರತರ ಭಕ್ತಿಯ ಪರಮಾನಂದದಿ ಗುರುಕಾಯುವತ ಕರುಣಾಳು. ಪರತರ ಭಕ್ತಿಯ ಪರಮಾನಂದದಿ ಗುರುತಾ ಕಾಯುವ ಕರುಣಾಳು. ಗುರುವೆಂಬುವ ಪರಿಜ್ಞಾನವೂ ಇಲ್ಲದೆ ಬರಿದೇ ಅಲೆದೆನು ಈ ತನಕ. ಗುರುವೆಂಬುವ ಪರಿಜ್ಞಾನವೂ ಇಲ್ಲದೆ ಬರಿದೇ ಅಲೆದೆನು ಈ ತನಕ. ಗುರುವೆಂಬುವ ಎರಡಕ್ಷರಧನುಭವ ಕರುಣಿಸಿ ಪೊರೆಯೋ ಓ ಬೆನಕ. ಗುರುವೆಂಬುವ ಎರಡಕ್ಷರಧ ಅನುಭವ ಕರುಣಿಸಿ ಪೊರೆಯೋ ಓ ಬೆನಕ. ಮಾಯಾಮೋಹದ ಈ ಸಂಸಾರದ ಬಾಯಾರಿಕೆಯಲಿ ನಾಬಳಲಿ. ಮಾಯಾಮೋಹದ ಈ ಸಂಸಾರದ ಬಾಯಾರಿಕೆಯಲಿ ನಾಬಳಲಿ. ಕಾಯವು ಕುಂದುತ ಲಿಹುದೀಪರಿಯಲಿ ಆಯವು ತಪ್ಪದ ರೀತಿಯಲಿ. ಕಾಯವು ಕುಂದುತ ಲಿಹುದೀಪರಿಯಲಿ ಆಯವು ತಪ್ಪದ ರೀತಿಯಲಿ. ಸರಿದಾರಿಲಿ ಕೈ ಹಿಡಿದೊಲವಿಂದಲಿ. ಕೆಡೆಯದ ತೆರದಲ್ಲಿ ನೀ ನಡೆಸು, ಸರಿದಾರಿಯಲ್ಲಿ ಕೈ ಹಿಡಿದೊಲವಿಂದಲಿ. ಕೆಡೆಯದ ತೆರದಲ್ಲಿ ನೀ ನಡೆಸು, ಶರಣರ ಸಾಲಿನೋಳೆನ್ನನು ಸೇರಿಸು, ಮನದಿಷ್ಟಾರ್ಥವ ಪೂರೈಸು. ಶರಣರ ಸಾಲಿನೋಳೆನ್ನನು ಸೇರಿಸು, ಮನದಿಷ್ಟಾರ್ಥವ ಪೂರೈಸು. ಈ ಒಂದು ಕವನವನ್ನು ಬರೆದ ನಂತರ ಅದನ್ನು ಮರು ವಿಮರ್ಶೆ ಮಾಡುವಂತಹದ್ದು ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಅನಿಸ್ತದೆ ನಿಮಗೆ? ಅನಿಸ್ತದೆ. ಅದು ಮರು ವಿಮರ್ಶನೆ ಮಾಡಿ ಸ್ವಲ್ಪ ಅಕ್ಷರ ಪದಗಳು ಸ್ವಲ್ಪ ಜೋಡಣೆ ಹೆಚ್ಚು ಕಡಿಮೆ ಆಗಿ ಅಕ್ಷರವನ್ನು ಯಾವುದಾದ್ರೊಂದು ಅಪಾರ್ಥ ಆದರೆ ಅದನ್ನು ಸರಿ ಮಾಡ್ತದೆ. ಇದೆ ಕೆಡೆದ, ಕಡೆದ ಅಂತ ಆದರೆ ಅದು ಶಬ್ದ ಅದರ ಅರ್ಥ ಬೇರೆ ಆಗ್ತದೆ. ಕೆಡೆದ ಅಂದರೆ ಬಿದ್ದ, ಕೆಡೆಯದ ಅಂದರೆ ಬೀಳದೆ. ಹೀಗೆ ಕೆಲವರು ಓದಲಿಕ್ಕೆ ಕೆಡೆದ ಅಂದರೆ ಅದರ ಅರ್ಥ ತಿಳಿಯದೆ ಕಡೆಯದ ಅಂತ ಮಾಡ್ತಾರೆ. ಅದಕ್ಕೆ ನಾನು ಅದರ ಶಬ್ದ ಕಠಿಣ ಶಬ್ದ ಅರ್ಥ ಕೇಳಿಕೊಡ್ತೇನೆ. ಈ ಎಲ್ಲ ಕವನವನ್ನು ಬರೆದ ನಂತರ ಅದನ್ನು ಒಂದು ಲಿಖಿತ ರೂಪದಲ್ಲಿ ನಿಮ್ಮ ಮೊಬೈಲ್ನಲ್ಲೋ ಅಥವಾ ಒಂದು ಪುಸ್ತಕ ರೂಪದಲ್ಲೋ ಏನಾದರೂ ಸಂಗ್ರಹಿಸಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಉಂಟಾ? ಹಾಂ, ಉಂಟು ಉಂಟು. ಹೇಳಿದ್ರೆ ಅದು ಮೊಬೈಲ್ನಲ್ಲಿ ಇಟ್ಕೊಳ್ತೆ. ಮೊದಲು ಬರೀತಿದ್ದೆ, ಕೈ ಸ್ವಲ್ಪ ಸುಮಾರು ವರ್ಷದಿಂದ ಬರಲಿಕ್ಕೆ ಲೇಖನಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಈ ಮೊಬೈಲ್ನಲ್ಲಿ ಇಟ್ಕೊಳ್ತೆ. ಆದರೂ ಕೆಲವೊಂದಿಷ್ಟು ಹೋಯ್ತು, ಒಂದು 900 ಕವನ ಡಿಲೀಟ್ ಆಗೋಯ್ತು. ಅದು ಏನೂ ಮಾಡಲಿಲ್ಲ. ಇದೆ ಇಲ್ಲಿ ಈಶ್ವರ ಪ್ಯಾನ್ ಕಾರ್ಡ್ ಎಲ್ಲ ಮಾಡಿ ಈಶ್ವರನ ಹತ್ರ ಸ್ವಲ್ಪ ಪ್ರಿಂಟ್ ಮಾಡಿಸ್ದೆ ಒಂದು 200 ಕವನ. ಆದಾಗಷ್ಟೇ ತನ್ನ ಮೊಬೈಲಿಗೆ ಕಳಿಸ್ರಿ ಅಂತ ಅಂದ. ಅವನು ಮೊಬೈಲಿಗೆ ಹಾಕಿದ್ದೆ, ಒಂದು 300 ಕವನ ಒಂದ್ಸಲ ಹಾಕಿದ್ದೆ. ಸೆಂಡ್ ಮಾಡೋದ್ರೊಳಗೆ ನಾಪತ್ತೆ ಆಯಿತು. ಇದರಲ್ಲೂ ಇಲ್ಲ ಎಂತ ಆಯಿತು ಅನ್ನೋ ಮೊಬೈಲೇ ಆ ಮೊಬೈಲೇ ಕೈ ಕೊಟ್ಬಿಡ್ತು. ಅದಿಲ್ಲ ಕಡೆ ಬರೀ ಯಾಪ್ ಈಗ ಸದ್ಯದಲ್ಲಿ ಒಂದು 700 ಕವನ ಇದ್ದಿತ್ತು. ಸಣ್ಣ ಪುಟ್ಟದೆಲ್ಲ ನಮ್ಮನಿದುವ ಲೇಖನೂ ಸಣ್ಣ ಪುಟ್ಟದ್ದು ಇದ್ದಿತ್ತು. ಅದಷ್ಟು ಡಿಲೀಟ್ ಆಗೋಯ್ತು, ಆ ಯಾಪು ಇಲ್ಲ. ಹಾಗಾಯ್ತು. ಅಲ್ಲ, ಈ ಸಂಗ್ರಹಿಸಿರುವಂತಹ ಒಂದು ಕವನವನ್ನು ಅದೊಂದು ಹಾರ್ಡ್ ಡಿಸ್ಕ್ ನಲ್ಲೋ ಅಥವಾ ಒಂದು ಮೆಮೊರಿ ಕಾರ್ಡ್ ನಲ್ಲಿ ಹಾಕ್ಬೇಕು ಅಂತ ಅನ್ಸೋದಿಲ್ಲ? ಅನಿಸ್ತದೆ. ಗೂಗಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಒಬ್ರು. ನಾನು ಸರಿಯಾಗಿ ಅದು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಹಂಗೆ ಮೆಮೊರಿ ಕಾರ್ಡು ಅದೇ, ಹಾ ಮೆಮೊರಿ ಕಾರ್ಡು ಅದೇ, ಅದರಲ್ಲಿ ಇನ್ನೂ ಹಾಕ್ಲಿಲ್ಲ. ಎಲ್ಲ ಮಾಡ್ಕೊಳ್ಬೇಕು ಇನ್ನು ಮುಂದೆ. ಕಳೆದು ಹೋಗುವುದಕ್ಕಿಂತ ಮೊದಲೇ ನೀವು ಜಾಗ್ರತೆ ಮುಟ್ಕೊಳ್ಬೇಕು. ಅದು ನನ್ನ ಮೊದಲನೇ ತಪ್ಪು ನಂದು, ಅದು ಈಗ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಇದನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡುವಂತ ಒಂದು ಪ್ರಯತ್ನ ಏನಾದ್ರು ಮಾಡಿದ್ರೆ? ಪ್ರಯತ್ನ ಮಾಡಿದ್ದೇನೆ. ಒಂದು ಪುಸ್ತಕ ಆಗದೆ ಈಗ ಸುಮಾರು ವರ್ಷದ ಹಿಂದೆಯ, ಈಗ ಬಹಳ ಒಂದು 35-40 ವರ್ಷದ ಹಿಂದೆ ಬರೆದಂತ ಕವನಗಳು. ಒಬ್ರು ನಿಮ್ಮಂತೆಯ ನಿಮ್ಮಂತವರೇ, ಒಬ್ರು ನಮ್ಮ ಊರಿನವರೇಯ. ನಾನು ಕವನ ಬರೀತೆ ಅಂತ ಅವ್ರಿಗೆ ಗೊತ್ತಿಲ್ಲ ಆಗಿತ್ತು. ಎಲ್ಲೋ ಹೋದಾಗ ಒಂದು ಪಟ್ಟಿ ಪುಸ್ತಕದಲ್ಲಿ ನೋಡಿದ್ರಂತೆ ಪಟ್ಟಿಲಿ ಬರವಣಿಗೆ ಕವನ. ಓ, ನರಸಿಂಹ ಹೆಬ್ಬಾರ್ ಇಷ್ಟೆಲ್ಲ ಕವನ ಬರೀತಾರೋ, ತಾನು ಇದೇ ಊರಿನಲ್ಲಿ, ನನ್ನ ನೆರಮನೆ ಮಾಮ ಇದೇ ಊರಿನಲ್ಲಿ ಇದ್ರು ತನಗೆ ಗೊತ್ತಿಲ್ಲ ಅಂತ. ಅವನ ಅಪ್ಪ ನನ್ನ ಕ್ಲಾಸ್ಮೇಟ್ ಆಗಿದ್ದ, ತನಗೆ ಗೊತ್ತಿಲ್ಲ ಅಂತ. ಎಡೆ ವಯಸ್ಸಿನವ ಭಾಳ ತುರುಸು ಮಾಡಿ ಅವ ಹೇಳಿ ನನ್ನ ಹತ್ರ ಬಾರಿಸಿ, ಬೇರೆಯವ್ರ ಹತ್ರ ಬಾರಿಸಿ ಆ ಕವನವನ್ನು ಬೇಡ, ಪ್ರಿಂಟ್ ಮಾಡಿಸೋದು ಬೇಡ ಅಂತ ಹೇಳ್ತಾ ಹೋದೆ. ಕೇಳಲಿಲ್ಲ. ಕೊಟ್ಟು ಅವನೇ ಕೈಯಿಂದೇ ಒಂದು 3,000-5,000 ರೂಪಾಯಿನೂ ಹಣನೂ ಕೊಟ್ಟು ಇಲ್ಲಿ ಯಲ್ಲಾಪುರದಲ್ಲೇ ಒಂದು ಹಾಂ ಪ್ರೆಸ್ನಲ್ಲಿ ಪ್ರಿಂಟ್ ಮಾಡಿಸಿ ಅಷ್ಟಾದಮೇಲೆ ತಾನೇ ಅಷ್ಟು ಮುಂಗೋಡು ಅಷ್ಟು ಹಣ ತಾನು ಕೊಡ್ತೇನೆ ಅಂತ ಹೇಳಿದ್ನಂತೆ. ಕಡೆ ಅವ್ರಿಗೆ ಕೊಡಲಿಲ್ಲ. ಅವ್ರ ಫೋನ್ ನಂಬರ್ ಎಲ್ಲ ಮಾಡಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ ಫೋನೇ ಎತ್ತುವುದಿಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ನನ್ನ ನಂಬರು ಕೊಟ್ಟಿದ್ದ ನಾನು ಫೋನ್ ಮಾಡಿ ಕಡೆ ನಾನು ಹೋದೆ, ಪುಸ್ತಕ ಎಲ್ಲ ಆಗದೆ ಇವ್ ಹಿಂಗೆ ಮಾಡಿದ, 5,000 ರೂಪಾಯಿ ಕೊಟ್ಟಿದ್ದ, ಇನ್ನು 13,000 ರೂಪಾಯಿ ಕೊಡಬೇಕು, ತಾವೇ ಅಂತ ಕೊಳ್ಳಿ ಕಟ್ಕೊಳ್ಬೇಕು ಅಂತ ಕೇಳಿದ್ರು. ಆಯ್ತು ಹಂಗಾರೆ ಅಂದರೆ ನಾನು 13,000 ರೂಪಾಯಿ ಕೊಟ್ಟೆ ತಂದು. ಸರಿ ಸರಿ. ಒಂದು ಕವನವನ್ನು ಬರೆದ ನಂತರ ಅದು ಜನರಿಗೆ ತಲುಪುವುದು ಹೇಗೆ, ಜನರ ಪ್ರತಿಕ್ರಿಯೆ ಹೇಗಿರ್ತದೆ? ಅದು ನಾನು ಕವನ ಬರೆದಿ ಈಗ ಮೊಬೈಲ್ ಆಗದೆ ಅಷ್ಟೇ. ಈಗ ಮೊಬೈಲ್ ಇಲ್ಲದೇ ಕಾಲದಲ್ಲಿ ನಾನು ಪಟ್ಟಿಲಿ ಬರೆದಿಡ್ತಿದ್ದೆ ನನ್ನ ಕೈಯಲ್ಲಿ ತಿಳಿದ ಮಟ್ಟಿಗೆ. ಈಗ ಒಂದು 30-35 ವರ್ಷ ಆಯ್ತು ಕೈ ಊನಾಗಿ. ಅದಕ್ಕಿಂತ ಮೊದಲೇ ನಾನು ಚಲೋ ಬರೀತಿದ್ದೆ. ಕಡೆಗೆ ಪಟ್ಟಿಲಿ ಬರೆದಿಟ್ಕೊಳ್ಳುವುದು, ನಾನು ಕವನ ಬರೆದಿದ್ದೆ ಅಂತ ಯಾರಿಗೂ ತೋರಿಸುವುದಿಲ್ಲ, ಹಾಗೆ ಇಟ್ಕೊಳ್ಳುವುದೇ. ನಿಮ್ಮ ಖುಷಿ ನೀವು ಬರೀತೀರಿ ಅಷ್ಟೇಯ. ಈಗ ಮೊಬೈಲ್ನಲ್ಲಿ ನನ್ನ ಪುಸ್ತಕನೂ ಪ್ರಿಂಟ್ ಆದಮೇಲೆ ಸ್ವಲ್ಪ ನಾನು ಪ್ರಚಾರಕ್ಕೆ ಬಂದೆ. ಇಲ್ಲದಿದ್ದರೆ ನಾನು ಈಗ ನಿಮ್ಮಂಥವ್ರು ಭಾಳ ಮಂದಿ ಹೇಳಿದರು ಈಗ ಸಾಹಿತ್ಯ ಸುಮಾರು ಒಂದು 5-6 ವರ್ಷ ಆಯಿತು ಈ ಒಂದು ಕವನ ಗ್ರೂಪನ್ನು ಬಳಗಕ್ಕೆಲ್ಲ ಸುಮಾರು ಸೇರಿಕೊಂಡಿದ್ದಾಗಿತ್ತು. ಕೆಲವೊಂದಿಷ್ಟು ಕವನ ಬರೆದು ರಾಜ್ಯಮಟ್ಟಕ್ಕೆಲ್ಲ ಬಂದೆ. ಇದರಲ್ಲಿ ಕೊಟ್ಟಿದ್ರು ಸುಮಾರು, ನನಗೆ ಪ್ರಶಸ್ತಿ ಇದೆಲ್ಲ ಕೊಟ್ಟಿದ್ರು. ಹಾಗೂ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಮೈಸೂರು, ದಾವಣಗೆರೆ, ಪುತ್ತೂರು, ಮಂಗಳೂರು ಇವರೆಲ್ಲ ಸುಮಾರು ಸಾಹಿತಿಗಳು ನನ್ನ ನಂಬರು ಇದರಲ್ಲಿದ್ದ ತಗೊಂಡು, ಭಾಳ ಚೆನ್ನಾಗಿ ಬರೀತೀರಿ ನೀವು, ಶಬ್ದಗಾರುಡಿ ಅಂತದ್ರು ಇಂಥದ್ರು ನಮಗೆಲ್ಲ ಹೆಸರು ಕೊಟ್ಟು, ಚೆನ್ನಾಗಿ ಬರೀತೀರಿ ನೀವು, 6ನೇ ಕಲಿತವರು ಅಂತ ಹೇಳ್ತೀರಿ, ಸ್ನಾತಕೋತ್ತರ ಪದವಿ ಇದರೂ ಸಹಿತ ಇಷ್ಟು ಈ ನಮ್ಮನೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೆಂಗಳೂರು ಅಂತ ಜಾಗದಲ್ಲಿ ಮೇಲ್ಮಟ್ಟದಲ್ಲಿ ಇರಬೇಕಾಗಿತ್ತು, ಜ್ಞಾನಪೀಠ ಪ್ರಶಸ್ತಿ ನಿಮ್ಗೆ ಸಿಕ್ತಿತ್ತು, ಹೇಳೆಲ್ಲ ಸುಮಾರೆಲ್ಲ ಹೊಗಳಿಕೆ ಕೊಟ್ಟು. ಸರಿ, ಈಗ ಇಂಥ ಒಂದು ಕವನವನ್ನು ಈ ಒಂದು ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಲ್ಲ, ಜಾಲತಾಣಗಳು, ಇವುಗಳಲ್ಲಿಯೂ ಕೂಡ ಹರಿಯಬಿಟ್ರೆ ಸಾಕಷ್ಟು ನೋಡುಗರು ಕೇಳುಗರು ಇರುವುದು? ಬಿಡ್ತಾ ಇದ್ದೆ ನಾನು, ಕೆಲವು ಬಿಟ್ಟಿದ್ದೆ. ಫೇಸ್ಬುಕ್ನ ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಇನ್ನಷ್ಟು ಬರೀಬೇಕು ಅಂತ ನಿಮಗೆ ಪ್ರೇರಣೆ ಬರ್ತದೆ? ಹಾ, ಪ್ರೇರಣೆ ಬರ್ತದೆ. ನಮ್ಮ ಊರಲ್ಲೇ ಇದೆ ಇವರು ಸುದರ್ಶನ, ಇವರು ಮಾಸ್ತರ್ ಇದ್ರ ಶಿಕ್ಷಕರು. ಫಸ್ಟು ಈ ಒಂದು 4 ವರ್ಷದ ಹಿಂದೆ ಗಣೇಶ ಚತುರ್ಥಿ ಉತ್ಸವದಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಆ ನಂತರ ಹೋದಷ್ಟು ಒಂದು ಸನ್ಮಾನ ಆಯ್ತು, ಊರಲ್ಲೇ ಎರಡು ಸನ್ಮಾನ ಆಗಿದ್ದು ಅಷ್ಟೇ. ನೀವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೋಗಿದ್ರೆ ಕವಿಗೋಷ್ಠಿಗಳಿಗೆ ಹೇಳಬೇಕು ಮಾಡಿದ್ದೆ, ಮೈಸೂರಿಗೆ ಕರೆಯಾಯ್ತು, ದಾವಣಗೆರೆ ಕರೆಯಾಯ್ತು, ಬೆಂಗಳೂರಿಗೆ ಕರೆಯಾಯ್ತು, ಇಲ್ಲೇ ನಮ್ಮ ನೆರೆಹೊರೆ ಊರಲ್ಲಿ ಹಳ್ಳಿ ಕನಕನಹಳ್ಳಿ ಅಂತಲ್ಲಿ ಹೊಳೆ ಹಚ್ಚಿಗೆ ಅಲ್ಲಿ ಕರೆಯಾಯ್ತು, ವಜ್ರಳ್ಳಿ ಭಾಗದಲ್ಲಿ ವಜ್ರಳ್ಳಿಯಲ್ಲೇ ಒಂದು ಇದಕ್ಕೆ ಕರೆಯಾಯ್ತು. ಆ ಟೈಮ್ನಲ್ಲಿ ನನಗೇನು ಹೋಗಲಿಕ್ಕೆ ಆಗಲಿಲ್ಲ, ಬಾಲ್ಕಡ್ಗಾಯ್ತು ಹಾಂ, ಆದರೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಇದು ಫಸ್ಟು, ಮೊನ್ನೆ ಇಲ್ಲಿ ನಮ್ಮ ನಂದುಳ್ಳಿ ಅಂತ ನನ್ನ ಮಗಳು ಕೊಟ್ಟಿದ್ದೆ ಯಲ್ಲಾಪುರದಲ್ಲೇ, ನಂದುಳ್ಳಿ ಗೋಪಾಲಕೃಷ್ಣ ದೇವಸ್ಥಾನ ಅಣಲ್ಗಾರು ಅಂತ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಸಂಕ್ರಾಂತಿ ದಿವಸ ಕಾರ್ಯಕ್ರಮ, ಮಧ್ಯಾಹ್ನ 4 ಗಂಟೆ ಕವಿಗೋಷ್ಠಿ. ಹೋದಷ್ಟು ಹೇಳಿದ್ರು ನಾನು ಪುತ್ತೂರಲ್ಲಿದ್ದೆ ನನ್ನ ಮಗಳ ಮನೆಯಲ್ಲಿ ದೇವಸ್ಥಾನದಲ್ಲಿ, ಕಡೆಗೆ ಈ ವರ್ಷ ಬರಬೇಕು ಅಂತಂದ್ರು ನಾನು ಹೋಗಿದ್ದೆ, ಒಳ್ಳೆ ಇದ್ದಿದ್ದಾಗಿತ್ತು ಮಗಳ ಮನೆಯಲ್ಲೇ ಕವಿಗೋಷ್ಠಿ ಹೋಗಿದ್ದೆ, ಹೋಗಿ ಸ್ವರಚಿತ ಕವನ ವಾಚನ ಎಲ್ಲ ಮಾಡಿದೆ ಅಷ್ಟೇ. ಕವಿಗೋಷ್ಠಿ ನನ್ನ ಇಡೀ ಆಯುಷ್ಯದಲ್ಲಿ ಹೇಳಿದ್ದೆ, ನಾನು 45 ವರ್ಷ ಕಳೆದೋಯ್ತು, ನಾನು ಬರೀಲಿಕ್ಕೆ ಶುರು ಮಾಡಿ ಇದೇ ನಾನು ಮೊದಲು ಪ್ರಪ್ರಥಮ ದೇವರ ಸನ್ನಿಧಿಯಲ್ಲಿ ಕವಿಗೋಷ್ಠಿ ಪಾಲ್ಗೊಂಡದ್ದು ಅಂತ ಹೇಳಿದ್ದೆ. ಬಹಳ ಸಂತೋಷ. ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೇ, ಹವ್ಯಾಸವಾಗಿ ನೀವು ಈ ಒಂದು ಕವನವನ್ನು ಬರೆಯುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀರಿ, ಇದನ್ನ ಮುಂದುವರಿಸ್ತಾ ಇದ್ದೀರಿ, ಜೊತೆಗೆ ಜನರಿಗೆ ಅದನ್ನು ತಲುಪಿಸುವಂತಹ ಕೆಲಸವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ನಮ್ಮ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಮೊದಲು ಒಂದು ಕವನವನ್ನು ಓದಬಿಡಿ. ಈಗ ನಾನು ನಿನ್ನೆ ರಚನೆ ಮಾಡ್ಕೊಂಡು ಬಂದಿ, ಈಗ ನೀವು ಬರುವ ಸಲುವಾಗಿ ಬನ್ನಿ ಸ್ವಾಗತ ನಿಮಗೆ ಬರಬೇಕು ಈ ಕಡೆಗೆ, ನಿಮ್ಮಗಳ ದರುಶನದ ಭಾಗ್ಯವೆಮಗೆ. ಬನ್ನಿ ಸ್ವಾಗತ ನಿಮಗೆ ಬರಬೇಕು ಈ ಕಡೆಗೆ, ನಿಮ್ಮಗಳ ದರುಶನದ ಭಾಗ್ಯವೆಮಗೆ. ಸನ್ನಿಹಿತವಾಗುವುದೇ ಸಂಭ್ರಮದ ಶುಭಗಳಿಗೆ, ನಮ್ಮ ನರಸುತ್ತ ಇಲ್ಲಿ ಬಂದ ಬಗೆಗೆ. ಸನ್ನಿಹಿತವಾಗುವುದೇ ಸಂಭ್ರಮದ ಶುಭಗಳಿಗೆ, ನಮ್ಮ ನರಸುತ ಇಲ್ಲಿ ಬಂದ ಬಗೆಗೆ. ಸಂತಸವು ನಮಗಾಯ್ತು ಸುಳ್ಳಲ್ಲ ಈ ಮಾತು, ವಿಚಾರಿಸಿರಿ ತಾವುಗಳು ನಮ್ಮ ಕುರಿತು. ಸಂತಸವು ನಮಗಾಯ್ತು ಸುಳ್ಳಲ್ಲ ಈ ಮಾತು, ವಿಚಾರಿಸಿರಿ ತಾವುಗಳು ನಮ್ಮ ಕುರಿತು. ಅಂತರಂಗವ ಬಿಚ್ಚಿ ನುಡಿಯುವೆವು ಒಂದಿನಿತು, ತನುಮನದ ಆಯಾಸ ಬೇಸರವ ಮರೆತು. ಅಂತರಂಗವ ಬಿಚ್ಚಿ ನುಡಿಯುವೆವು ಒಂದಿನಿತು, ತನುಮನದ ಆಯಾಸ ಬೇಸರವ ಮರೆತು. ನುಡಿಯುವ ಮಾತಿನ ದಾಟಿ ತಪ್ಪಿದರೆ ಮನ್ನಿಸಿರಿ, ಹಳ್ಳಿಗರು ನಾವು ನಮಗೆ ಕೃಷಿಯೇ ದಿನಚರಿ. ನುಡಿಯುವ ಮಾತಿನ ದಾಟಿ ತಪ್ಪಿದರೆ ಮನ್ನಿಸಿರಿ, ಹಳ್ಳಿಗರು ನಾವು ನಮಗೆ ಕೃಷಿಯೇ ದಿನಚರಿ. ಬಿಡುವಿಲ್ಲದ ಪರಿಶ್ರಮದ ದುಡಿಮೆಯೇ ಐಸಿರಿ, ದುಡಿಯದಿದ್ದರೆ ಇಲ್ಲ ಬೇರೆ ದಾರಿ. ಬಿಡುವಿಲ್ಲದ ಪರಿಶ್ರಮದ ದುಡಿಮೆಯೇ ಐಸಿರಿ, ದುಡಿಯದಿದ್ದರೆ ಇಲ್ಲ ಬೇರೆ ದಾರಿ. ದುಡಿದಾಗ ಆಗುವುದು ಮೈಕೈಯ ನೋವು, ಆದರೂ ಮಾಯುವುದು ಮಾನಸಿಕ ನೋವು. ದುಡಿದಾಗ ಆಗುವುದು ಮೈಕೈಯ ನೋವು, ಆದರೂ ಮಾಯುವುದು ಮಾನಸಿಕ ನೋವು. ಬಡತನವ ನೀಗಿಸಲು ದುಡಿತವೇ ಸುರದೇನು, ಕೊಡುವಳ ಭೂತಾಯಿ ಸತ್ಫಲವನು. ಬಡತನವ ನೀಗಿಸಲು ದುಡಿತವೇ ಸುರದೇನು, ಕೊಡುವಳ ಭೂತಾಯಿ ಸತ್ಫಲವನು. ಧನ್ಯರಾದೆವು ನಾವು ಧನ್ಯವಾದವು ನಿಮಗೆ, ನಮ್ಮ ನಿಮ್ಮೊಳಗಿರಲಿ ಆತ್ಮೀಯ ಬೆಸುಗೆ. ಧನ್ಯರಾದೆವು ನಾವು ಧನ್ಯವಾದವು ನಿಮಗೆ, ನಮ್ಮ ನಿಮ್ಮಳಿರಲಿ ಆತ್ಮೀಯ ಬೆಸುಗೆ. ಪುಣ್ಯಪರ್ವದ ಕಾಲವಿ ಶುಭದ ಗಳಿಗೆ, ಖುಷಿಯ ಸಂಭ್ರಮಕ್ಕಿರಲಿ ಈ ಚಿಕ್ಕ ಕೊಡುಗೆ. ಪುಣ್ಯಪರ್ವದ ಕಾಲವಿ ಶುಭದ ಗಳಿಗೆ, ಖುಷಿಯ ಸಂಭ್ರಮಕ್ಕಿರಲಿ ಈ ಚಿಕ್ಕ ಕೊಡುಗೆ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ನರಸಿಂಹಕೃಷ್ಣ ಹೆಬ್ಬಾರ್ ಅವರೇ. ಹವ್ಯಾಸವಾಗಿ ಈ ಒಂದು ಕವನ ಬರೆಯುವಂತಹ ಒಂದು ಅಭ್ಯಾಸವನ್ನು ನೀವು ಇಟ್ಕೊಂಡಿದ್ದೀರಿ, ಕೃಷಿಯ ಜೊತೆ ಜೊತೆಗೆ ಒಂದು ಹವ್ಯಾಸವನ್ನು ಕೂಡ ಇಟ್ಟುಕೊಂಡ್ರೆ ಜೀವನ ಪೂರ್ತಿ ಖುಷಿಯಿಂದ ಇರುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರಿ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಯಲ್ಲಾಪುರ ತಾಲೂಕು ಮಲವಳ್ಳಿಯ ಕೃಷಿಕ ಮತ್ತು ಆಶುಕವಿ ನರಸಿಂಹಕೃಷ್ಣ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ. शुद्धता झलकती थी। माटी भी तंदुरुस्त और लोग भी। पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। किसान वाणी कार्यक्रमದಲ್ಲಿ ಇನ್ನು ಮುಂದೆ ಕೇಳಿ ಆಹಾರದಿಂದ ಆರೋಗ್ಯ ಸ್ವಾಸ್ಥ್ಯ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ತುಳಸಿ ಹಾಗೂ ಬಿಲ್ವಪತ್ರೆ. ಭಾರತೀಯ ಪರಂಪರೆಯಲ್ಲಿ ತುಳಸಿಗೆ ವಿಶೇಷವಾದಂತಹ ಸ್ಥಾನವಿದೆ. ಕೇವಲ ಧಾರ್ಮಿಕ ಭಾವನೆ ಮಾತ್ರ ಅಲ್ಲ, ವೈದ್ಯಕೀಯ ಪದ್ಧತಿಯಲ್ಲಿಯೂ ಕೂಡ ಮೇರು ಸ್ಥಾನವನ್ನು ಅಲಂಕರಿಸುವಂತಹ ಪದಾರ್ಥ ತುಳಸಿ. ಅನೇಕ ತೊಂದರೆಗಳಿಗೆ ಮದ್ದಾಗಿ ಪರಿಣಾಮವನ್ನು ಬೀರುವಂತಹ ಸಾಮರ್ಥ್ಯ ತುಳಸಿಯದು. ತುಳಸಿಯನ್ನು ಬಳಸಿಕೊಂಡು ತಯಾರಿಸಬಹುದಾದಂತಹ ಕಷಾಯವೊಂದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಬೇಕಾಗಿರುವಂತಹ ವಸ್ತುಗಳು ಅಂತಂದರೆ ತುಳಸಿ ಎಲೆ, ನೆಲ್ಲಿಚೆಟ್ಟು, ಶತಾವರಿ ಚೂರ್ಣ. ಮಾಡುವಂತಹ ವಿಧಾನ, ನೀರನ್ನು ಬಿಸಿಗೆ ಇರಿಸಿಕೊಂಡು ಅದಕ್ಕೆ ತುಳಸಿ ಎಲೆಗಳು, 4-5 ನೆಲ್ಲಿಚೆಟ್ಟನ್ನು ಹಾಕಿ ಕುದಿಸಬೇಕು. ಕೊನೆಯಲ್ಲಿ ಸ್ವಲ್ಪ ಶತಾವರಿ ಚೂರ್ಣವನ್ನು ಹಾಕಿ ಮಾಡ್ತಾ ಇರುವಂತಹ ಕಷಾಯವು ಅರ್ಧದಷ್ಟಾಗುವವರೆಗೆ ಕುದಿಸಿ ಕಷಾಯವನ್ನು ತಯಾರಿಸಬೇಕು. ಇದರ ಔಷಧೀಯ ಮಹತ್ವ ಅಂತ ಹೇಳುವುದಿದ್ರೆ, PCOD ಸಮಸ್ಯೆಯ ನಿರ್ವಹಣೆ ಮಾಡುವುದಕ್ಕೆ ಈ ಕಷಾಯವು ಬಹಳ ಸೂಕ್ತವಾಗಿದೆ. ದಿನಕ್ಕೆ 2 ಬಾರಿ ಸುಮಾರು 40-50 ಮಿಲಿಲೀಟರ್ಗಳಷ್ಟು ಈ ಕಷಾಯವನ್ನು ತೆಗೆದುಕೊಳ್ಬೇಕು. ಹಾಗೆಯೇ ನಮ್ಮ ಪರಂಪರೆಯಲ್ಲಿ ಸಂಸ್ಕೃತಿಯಲ್ಲಿ ಬಳಸುವಂತಹ ಇನ್ನೊಂದು ಸಂಜೀವಿನಿ ಬಿಲ್ವಪತ್ರೆ. ಈ ಬಿಲ್ವಪತ್ರೆಯನ್ನು ಉಪಯೋಗಿಸಿಕೊಂಡು ಕಷಾಯವೊಂದನ್ನು ಮಾಡಬಹುದು. ಇಲ್ಲಿ ಬೇಕಾಗಿರುವಂತಹ ಪದಾರ್ಥಗಳು ಅಂತಂದರೆ ಬಿಲ್ವಪತ್ರೆ, ಲೋಗ್ರಾ ಚೂರ್ಣ, ಜೇನುತುಪ್ಪ. ಮಾಡುವ ವಿಧಾನ, ನೀರನ್ನು ಬಿಸಿಗೆ ಇರಿಸಿಕೊಂಡು ಅದಕ್ಕೆ 10 ಬಿಲ್ವಪತ್ರೆ ಎಲೆಗಳನ್ನು ಹಾಕಿ ಕುದಿಯುವುದಕ್ಕೆ ಬಿಡಬೇಕು. ಇದಕ್ಕೆ 1/2 ಚಮಚ ಲೋಗ್ರ ಚೂರ್ಣವನ್ನು ಹಾಕಿ 5 ನಿಮಿಷ ಮಂದ ಉರಿಯಲ್ಲಿ ಕುದಿಸಬೇಕು. ತಣ್ಣಗಾದ ನಂತರ ಬೇಕಾದಲ್ಲಿ 1/2 ಚಮಚ ಜೇನುತುಪ್ಪವನ್ನು ಸೇರಿಸಿಕೊಂಡು ಕುಡಿಯಬಹುದು. ಇದರ ಮಹತ್ವ ಅಂತಂದರೆ, ಈ ಕಷಾಯವನ್ನು ನಿತ್ಯವೂ ಕುಡಿಯುವುದರಿಂದ ಕ್ರೋನ್ಸ್ ಡಿಸೀಸ್ ಅಂದರೆ ಕರುಳಿನ ಉರಿಯೂತದ ಸಮಸ್ಯೆಯಿಂದ ಪರಿಹಾರವನ್ನು ಪಡ್ಕೊಳ್ಬಹುದು. ಈ ಕಷಾಯಗಳಲ್ಲಿ ಬಳಸುವಂತಹ ಔಷಧೀಯ ವಸ್ತುಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಲಭ್ಯ ಇರ್ತದೆ. ಹಣ್ಣುಗಳ ರಸವು ದ್ರವ ರೂಪದಲ್ಲಿ ಇರುವುದರಿಂದ ವೇಗವಾಗಿ ರಕ್ತಗತವಾಗಿ ತಕ್ಷಣಕ್ಕೆ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿಯೇ ಆಯಾಸವಾದಾಗ ಜ್ಯೂಸ್ ಕುಡಿಯುವಂತಹದ್ದು ಶೀಘ್ರ ಪರಿಣಾಮಕಾರಿ. ಆದರೆ ಜ್ಯೂಸ್ಗಳ ಉಪಯೋಗಗಳ ಮಿತಿ ಇಷ್ಟಕ್ಕೆ ಸೀಮಿತವಲ್ಲ. ನಮ್ಮ ದೇಹಕ್ಕೆ ಔಷಧಿಯಾಗಿಯೂ ಕಾರ್ಯನಿರ್ವಹಿಸಬಲ್ಲಂತಹ ಸಾಮರ್ಥ್ಯ ಹಣ್ಣಿನ ರಸಕ್ಕಿದೆ. ಅಂತಹ ಫಲದಾಯಕವಾದ ಪೋಷಕಾಂಶ ಭರಿತ ಆರೋಗ್ಯದಾಯಿನಿ ಜ್ಯೂಸ್ಗಳು ಎರಡರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಒಂದು ಸೇಬಿನ ಜ್ಯೂಸ್. ಇದಕ್ಕೆ ಸೇಬು ಹಣ್ಣು, ಶುಂಠಿ ಬೇಕಾಗ್ತದೆ, ಸ್ವಲ್ಪ ಸಕ್ಕರೆಯು ಕೂಡ ಬೇಕಾಗ್ತದೆ. ಸೇಬು ಹಣ್ಣು ಹಾಗೂ ಸುಮಾರು 1/2 ಇಂಚಿನಷ್ಟು ಶುಂಠಿ ಇವೆರಡನ್ನ ಸೇರಿಸಿ ನೀರನ್ನು ಹಾಕಿ ಮಿಕ್ಸರ್ನಲ್ಲಿ ತಿರುಗಿಸಿ ಜ್ಯೂಸನ್ನು ಮಾಡ್ಕೋಬೇಕು. ಊಟದ ಮೊದಲು ಈ ಜ್ಯೂಸನ್ನು ಕುಡಿಯುವಂತಹದ್ದು ಮುಖ್ಯ. ಸೇಬು ಕ್ಷಾರೀಯ ಗುಣವನ್ನು ಹೊಂದಿದೆ. ಇದಲ್ಲದೆ ಸೇಬು ಶುಂಠಿಯ ಜೊತೆ ಸೇರಿಕೊಂಡು H. fileri ಎನ್ನುವಂತಹ ಎಸಿಡಿಟಿಗೆ ಕಾರಣವಾದ ಬ್ಯಾಕ್ಟೀರಿಯಾಗಳ ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಗ್ಯಾಸ್ಟ್ರೈಟಿಸ್ ಆದಾಗ ಇನ್ಫ್ಲಮೇಷನ್ ಆಗ್ತದೆ, ಅಂದರೆ ಉರಿಯೂತ ಉಂಟಾಗಬಹುದು. ಅದನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಈ ಹಣ್ಣಿನ ರಸ ಉಪಯೋಗಕಾರಿ. ಹಾಗೆಯೇ ದಾಳಿಂಬೆ ಜ್ಯೂಸ್. ಇಲ್ಲಿ ದಾಳಿಂಬೆ ಹಣ್ಣು, ಸೋಂಪು ಕಾಳು, ಮೆಂತ್ಯ ಪುಡಿ ಇವಿಷ್ಟನ್ನು ಬಳಸಬೇಕು. ದಾಳಿಂಬೆಯನ್ನು ಬಿಡಿಸಿ ಕಾಳುಗಳನ್ನು ನೀರು ಸೇರಿಸದೇ ರುಬ್ಬಿಕೊಳ್ಬೇಕು. ಇದಕ್ಕೆ 1/2 ಚಮಚ ಮೆಂತ್ಯದ ಪುಡಿ, 1 ಚಮಚ ಸೋಂಪು ಕಾಳನ್ನು ಕೊಟ್ಟಿ ಹಾಕಬೇಕು. ಬೇಕಾದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬಹುದು. ದಿನಕ್ಕೆ 2 ಸಾರಿ ಆಹಾರದ 1 ಗಂಟೆಯ ನಂತರ ಇದನ್ನು ಕುಡಿತಾ ಬಂದಲ್ಲಿ ಕ್ರೋನ್ಸ್ ಡಿಸೀಸ್ ಅಥವಾ ಕರುಳಿನ ಉರಿಯೂತ ಕಡಿಮೆಯಾಗ್ತದೆ. ಕರುಳಿನಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಸರಿ ಮಾಡುವುದು ಅತಿ ಮುಖ್ಯ. ಈ ಜ್ಯೂಸ್ ಇಂತಹ ಗುಣಲಕ್ಷಣಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಶಂಕರ್ ದುಂಡಪ್ಪ ಮಣಿವಾಳ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿಪರೆ ಕೌರವ ರಾಮ ರಾವಣ ನಳನೌಸರಗು ಭೀಮ ಬಲಭದ್ರ ಸಾಗರ ಕಲಿಪಾತಕಿ ಕಾರ್ಯಂಗಳ ಕಾರಣ ಪಂಚಕವನುಳಿದು